ಗ್ರಾಮಾಭಿವೃದ್ಧಿ. ಈ ವಿಷಯವಾಗಿ ಕಾಳಗಿ ತಾಲೂಕಿನ ಕಲಬುರ್ತಿ ಗ್ರಾಮದ ಸುಧಾವರ್ಷಿಣಿ ಗೋಶಾಲೆಯ ಸುಧೀಂದ್ರ ದೇಶಪಾಂಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ್ ಪೆರ್ಲಾ. ಕೇಳಿ ಗೋ ಆಧಾರಿತ ಉತ್ಪನ್ನಗಳಿಂದ ಗ್ರಾಮಾಭಿವೃದ್ಧಿ, ಈ ವಿಷಯವಾಗಿ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಗೋ ಆಧಾರಿತ ಉತ್ಪನ್ನಗಳಿಂದ ಗ್ರಾಮಾಭಿವೃದ್ಧಿ ಸಾಧ್ಯ ಎನ್ನುವುದರ ಬಗ್ಗೆ ಕಾಳಗಿ ತಾಲೂಕಿನ ಕಲಗುರ್ತಿ ಸುಧಾವರ್ಷಿಣಿ ಗೋಶಾಲೆಯ ಸುಧೀಂದ್ರ ದೇಶಪಾಂಡೆ ಅವರೊಟ್ಟಿಗೆ ಮಾತುಕತೆ ಮಾಡೋಣ. ಈ ಒಂದು ಹಸುಗಳ ಸಾಕಣೆ ಮತ್ತು ಗೋ ಆಧಾರಿತ ಉತ್ಪನ್ನಗಳ ತಯಾರಿಕೆ, ಇದರಿಂದ ಆರ್ಥಿಕವಾಗಿ ರೈತರು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಬಹುದು ಮತ್ತು ಒಂದು ಸ್ವಾವಲಂಬನೆಯ ಬದುಕಿನತ್ತ ಹೆಜ್ಜೆ ಹಾಕಲಿಕ್ಕೆ ಗೋವು ಎಷ್ಟು ನಮಗೆ ಪ್ರಾಮುಖ್ಯ ಅನ್ನೋದರ ಬಗ್ಗೆ ಅವರು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಒಂದು ಗೋವು ಆಧಾರಿತ ಉತ್ಪನ್ನಗಳಿಂದ ನಮಗೆ ಗೋ ಅಭಿವೃದ್ಧಿ ಸಾಧ್ಯ ಅನ್ನೋದು ಎಲ್ಲರ ಕಲ್ಪನೆ ಇದೆ, ಆದರೆ ಮಾಡುವವರು ಯಾರು ಇಲ್ಲ. ಇತ್ತೀಚಿನ ದಿನಮಾನದಲ್ಲಿ ನಾಗರಿಕತೆ ಹೆಸರಿನಲ್ಲಿ ನಾವು ಹಾಲನ್ನು ಬೇರೆ ಕಡೆಯಿಂದ ತಂದು ಜೀವನವನ್ನು ಮಾಡ್ತಾ ಇರುವಂತಹ ಪರಿಸ್ಥಿತಿಯನ್ನು ನೋಡ್ತೇವೆ. ಆದರೆ ನೀವು ಕಾಳಗಿ ತಾಲೂಕಿನ ಕಲಗುರ್ತಿ ಅಂತ ಪ್ರದೇಶದಲ್ಲಿ ಈ ಒಂದು ಗೋಶಾಲೆಯನ್ನು ಮಾಡುವ ಹಿನ್ನೆಲೆ ಏನು? ಸುಮಾರು 2001 98-99 ರಾಜೀವ್ ದೀಕ್ಷಿತ್ ಅವರ ಪುಣೆಯಲ್ಲಿ ಇರಬೇಕಾದ್ರೆ ಅವರ ಜೊತೆ ನನಗೆ ಸಂಪರ್ಕ ಬೆಳೀತು. ಸ್ವರ್ಗೀಯ ರಾಜೀವ್ ಹೈ ದೀಕ್ಷಿತ್ ಅವರ ಅವರಿಂದ ಸ್ವದೇಶಿ ಪರಿಕಲ್ಪನೆ, ಸ್ವಾವಲಂಬನೆ ಇದರ ಬಗ್ಗೆ ವಿಚಾರ ಬಂತು. ಮತ್ತೆ ಸುಮಾರು 2008 ಇಲ್ಲಿ ಕಲಬುರಗಿ ಕಂಪು ಅಂತ ಒಂದು ಕಾರ್ಯಕ್ರಮ 2010 ಆಯೋಜನೆ ಆಗಿತ್ತು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಮ್ ಪಾಟೀಲ್ ಅವರಿಂದ. ಆ ಹೊತ್ತಲ್ಲಿ ನನಗೆ ಮಾನನೀಯ ಕೆಎನ್ ಗೋವಿಂದಾಚಾರ್ಯ ಅವರ ಸಂಪರ್ಕದಿಂದ ಪ್ರಕೃತಿ ಕೇಂದ್ರಿತ ವಿಕಾಸದ ಅವಧಾರಣೆ ಅಂದ್ರೆ ಏನು, ಇವಾಗಿನ ಇದೇನು ಡೆವಲಪ್ಮೆಂಟಲ್ ಮಾಡೆಲ್ ಇದೆ ಮತ್ತೆ ನಮ್ಮ ಆರ್ಥಿಕತೆಗೆ ಯಾವ ರೀತಿ ಇದು ಇಫೆಕ್ಟ್ ಮಾಡುತ್ತೆ ಇದರ ಬಗ್ಗೆ ತುಂಬಾ ವಿಚಾರ ಬಂದಾಗ ಅದಕ್ಕೆ ಪ್ರೇರಣೆಗೊಂಡು ಮುಂದಿನ 3-4 ಅದರ ಬಗ್ಗೆ ರಿಸರ್ಚ್ ಮಾಡಲು ನನಗನ್ನಿಸಿತು. ಸರ್, ಇದು ಗೋವಾಧಾರಿತ ಸಮಗ್ರ ಗ್ರಾಮ ವಿಕಾಸವೇ ಇದಕ್ಕೆ ಒಂದು ಮುಖ್ಯ ಕಾರಣ ಆಗಬಹುದು ಅಂತ ಹೇಳಿ 2014 ನಾವು ಇಲ್ಲಿ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಿಮಗೆ ಹಿನ್ನೆಲೆ ಏನಾದ್ರೂ ಇತ್ತ ಮೊದಲು ನಿಮ್ಮ ಮನೆಯಲ್ಲಿ ಗೋವುಗಳನ್ನು ಸಾಕಾಣಿಕೆ ಮಾಡುದಂತದ್ದೇನಾದ್ರೂ ಪೂರ್ವ ಹಿನ್ನೆಲೆ ಇದೇನಾ? ಚಿಕ್ಕ ಮಗು ಇದ್ದಾಗ ನಮ್ಮ ಹಟ್ಟಿಯಲ್ಲಿ ತುಂಬಾ ಹಸುಗಳು, ಮನೆಯಲ್ಲೆಲ್ಲ ಬೆಳೆದಿದ್ದೆಲ್ಲ ಹಸು ನೊರೆ ಹಾಲನ್ನೇ ಕುಡಿದೇ ಬೆಳೆದ, ಆದ್ರೆ ನಂತರದ ದಿನಗಳೆಲ್ಲ ಮರೆತು ಹೋಗ್ಬಿಟ್ಟಿದೆ ಸರ್. ಹೀಗಾಗಿ ಅದು ಎಲ್ಲೋ ಒಂದ್ ಕಡೆ ಸುಪ್ತ ಮನಸ್ಸಿನಲ್ಲಿ ಇದ್ದುದು. ಅದರಿಂದ ಈ ಮಹಾತ್ಮರ ಒಂದಿಷ್ಟು ರಾಜೀವಭಾಯಿ ದೀಕ್ಷಿತ ಮತ್ತು ಕೆ ಎನ್ ಗೋವಿಂದಾಚಾರ ಪ್ರೇರಣೆಯಿಂದ ಅದು ಮತ್ತೆ ಪ್ರಾಯ ಮುನ್ನೋಟಕ್ಕೆ ಬಂದಿರಬಹುದು. ಅಂದ್ರೆ ಒಂದು ಸ್ವದೇಶಿ ಚಿಂತನೆ ನಿಮ್ಮನ್ನು ಬಹಳ ಕಾಡತೊಡಗಿದೆ ಅಂತ ಅಲ್ವಾ? ಈಗ ನಿಮ್ಮ ಈ ಒಂದು ಸುಧಾವರ್ಷಿಣಿ ಗೋಶಾಲೆಯಲ್ಲಿ ಎಷ್ಟು ಹಸುಗಳಿವೆ? 68 ಹಸುಗಳಿವೆ ಸರ್, ಅದರಲ್ಲಿ ಚಿಕ್ಕವು ದೊಡ್ಡ ಎಲ್ಲ ಕಲ್ತು. ಎಲ್ಲಿಂದ ತರ್ತೀರಿ? ನಾವೆಲ್ಲ ತರೋದಿಲ್ಲ ಸರ್, ಅವೆಲ್ಲ ಹಾಲು ಕರೆಯುವಲ್ಲ. ಹಾಲು ಕರೆಯುವಿದ್ರೆ ನಾವು ಗ್ರಾಮದಲ್ಲೆಲ್ಲ ರೈತರಿಗೆ ಅವ್ರಿಗೆ ಯಾರಿಗಾದ್ರೂ ಕೊಟ್ಬಿಡ್ತೇವೆ. ನಂದಿ ಕೂಡ ರೈತರು ಯಾರಾದ್ರೂ ಉಳುವವರಿದ್ರೆ ಅವರಿಗೆ ಮಾರ್ಲಿಕ್ಕೆ ಅದಕ್ಕೆ ಅಧಿಕಾರ ಇಲ್ಲ, ಅವರಿಗೆ ಬೇಡಂದ್ರೆ ವಾಪಸ್ ನಮಗೆ ತಂದು ಕೊಡಬಹುದು. ಕೃಷಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಿದ್ರು ಅವ್ರಿಗೆ ಕೊಡ್ತೇವೆ. ಹಾಲು ಕರೆಯದೇ ಇರುವಂತಹ ಹಸುಗಳು ಅಥವಾ ಕಮ್ಮಿ ಹಾಲು ಕೊಡುವಂತಹ ಹಸುಗಳು, ಕಸಾಯಿಖಾನೆಗೆ ಹೋಗ್ತಾ ಇರುವಂತವು ಅಥವಾ ಹಾಗೆ ರೈತರು ಅಥವಾ ಯಾರು ಪಾಲಕರು ಬಿಟ್ಟಿರುವಂತಹ ಹಸುಗಳು, ನಿರ್ಗತಿಕ ಹಸುಗಳು ಅಂತಾರಲ್ಲ, ಹಂತವನ್ನು ನಾವು ಅಲ್ಲಿ ಪಾಲನೆ ಪೋಷಣೆ ಮಾಡ್ತೀವಿ. ಮುಖ್ಯವಾಗಿ ಆಕಳಿಂದ ಸಿಗುವಂತಹ ಸಗಣಿ ಮತ್ತು ಗೋಮೂತ್ರ, ಇವುಗಳ ಉಪಯೋಗದಿಂದ ಅದನ್ನು ಹೇಗೆ ಸ್ವಾವಲಂಬನೆ ಮಾಡಬಹುದು ಅನ್ನುವಂತಹ ನಮ್ದು ಕಾರ್ಯ ನಡೀತಾ ಇದೆ. ಅಂದ್ರೆ ಅದನ್ನೊಂದು ಸಾಕಾಣಿಕೆ ಮಾಡಿ ಅದರಿಂದ ಏನ್ ಮಾಡ್ತೀರಿ? ನಿಮ್ಗೆ ಅದರಿಂದ ಲಾಭ ಏನಾದ್ರೂ ಬೇಕಲ್ಲ? ಆರ್ಥಿಕತೆ ಇವತ್ತಿನ ಮುಖ್ಯ ಬಿಂದಾಗಿದೆ. ಆರ್ಥಿಕತೆ ವ್ಯಾವಹಾರಿಕವಾಗಿ ಇರದೇ ಇದ್ರೆ ಯಾವುದನ್ನು, ಎಲ್ಲವೂ ಹಣದ ಲೆಕ್ಕಾಚಾರದಲ್ಲಿ ನಡೆಯುತ್ತೆ. ಹೌದು ಸರ್, ಅದಕ್ಕೋಸ್ಕರ ನಾವು 2015-16 ಒಂದು ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಪ್ರೋಗ್ರಾಂ ಮಾಡ್ತಾ ಇದ್ದೀವಿ. ಕೇವಲ ಹಸುವಿನ ಸಗಣಿಯಿಂದ ಸುಮಾರು 60 ಪ್ರಾಡಕ್ಟ್ಸ್ ಆಗ್ತಾ ಇವೆ ಸರ್ ಇವತ್ತು. ಓಹೋ, ಅಂದ್ರೆ ಗೋವಾ ಆಧಾರಿತ ಉತ್ಪನ್ನ ಅಂದ್ರೆ ಅದೇ? ಗೋವಾ ಆಧಾರಿತ ಉತ್ಪನ್ನ ಅಂದ್ರೆ ಅದೇ. ಸಗಣಿಯಿಂದ ನಾವು ನಿತ್ಯ ಉಪಯೋಗಿಸುವಂತಹ ವಸ್ತುಗಳಲ್ಲಿ ಸಾಬೂನ್ ಇರಬಹುದು, ಧೂಪತ್ತಿ ಇರಬಹುದು, ದಂತಮಂಜನ್ ಇರಬಹುದು, ಫೇಸ್ ಪ್ಯಾಕ್ ಇರಬಹುದು, ಫಿನಾಯಿಲ್ ಇರಬಹುದು, ಹೇರ್ ಟಾನಿಕ್, ಕಾಜಲ್, ನಾವು ಮನೆ ಬಳಕೆಯಲ್ಲಿ ಯಾವ ವಸ್ತುವನ್ನು ತಗೊಂಡ್ರು ಅದನ್ನು ಸಗಣಿಯಿಂದ ನಾವು ಮಾಡ್ತೇವೆ. ಸುಧೀಂದ್ರ ದೇಶಪಾಂಡೆ ಅವರು, ಈಗ ನನಗೆ ಒಂದು ಸಂದೇಹ, ಈಗ ಈ ರೀತಿಯ ಗೋ ಉತ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ದೇಶೀಯ ಹಸುವಾಗಬೇಕು ಅಥವಾ ಏನಾದ್ರೂ ವಿಶೇಷ ತಳಿಯದ್ದೇ ಆಗಬೇಕು, ಹಾಗೇನಾದ್ರೂ ಇದೇನೆ? ತುಂಬಾ ಒಳ್ಳೆ ಪ್ರಶ್ನೆ ಸರ್ ಇದು. ಆಕ್ಚುಲಿ ನಮ್ದು ಇದರಲ್ಲಿ ಇರುತ್ತೆ ಕೌ ಈಸ್ ನಾಟ್ ಗೌ ಅಂತ ಹೇಳಿ. ಹಂಗಂದ್ರೆ ಈಗ ಹಸು ಅಂದ ತಕ್ಷಣ ನಾವು ಹಾಲು ಜಾಸ್ತಿ ಕರೆಯುತ್ತೆ ಅಂತ ಹೇಳಿ ವಿದೇಶಿ ಹಸುವನ್ನ ತರ್ತಾರೆ. ಜರ್ಸಿನೋ, ಹೋಲಿಸ್ಟೈನ್ ಫ್ರೇಜಿಯನೋ, ರೆಡ್ ಡೈಜನ್ಶನೋ, ಅವು ನಿಜವಾಗಿ ಹಸುಗಳಲ್ಲ, ಅವುಗಳೆಲ್ಲ ವಿದೇಶಿ ದುಧಾರು ಪಶುಗಳು. ಒಂದು ಹಾಲಿಗೆ ಮಾತ್ರ ಆಶ್ರಯಿಸಿ, ಹಾಲು ಕೂಡ ಸೃಷ್ಟಿಯಲ್ಲಿ 50,000 ಪ್ರಜಾತಿಗಳ ಮ್ಯಾಮಲ್ಸ್ ಇವೆ ಅಂದ್ರೆ ಹಸುಗಳು, ಅಂದ್ರೆ ತಮ್ಮ ಮಕ್ಕಳಿಗೆ ಹಾಲು ಕೊಡುವಂತಹ ಪ್ರಾಣಿಗಳಿವೆ, ಸಸ್ತನಿಗಳು. ಅವುಗಳಲ್ಲೆಲ್ಲ ಹಾಲು ಕುಡಿಯೋಕೆ ಯೋಗ್ಯ ಇಲ್ಲ, ಎಲ್ಲ ಹಾಲು ಕುಡಿಯುವಂತದ್ದಲ್ಲ, ಕೇವಲ 8 ಪಶುಗಳ ಹಾಲು ಮಾತ್ರ ಕುಡಿಲಿಕ್ಕೆ ಯೋಗ್ಯ ಅಂತ ಚರಕ ಮಹರ್ಷಿ ಹೇಳಿರೋದು. ಅವುಗಳಲ್ಲಿ ಜರ್ಸಿ HF ಇಲ್ಲ. 8 ಪ್ರಾಣಿಗಳು ಯಾವ್ದದು? ಅದರಲ್ಲಿ ಆನೆ ಬರುತ್ತೆ, ಕುದುರೆ ಬರುತ್ತೆ, ಕತ್ತೆ ಬರುತ್ತೆ, ಆಕಳು ಬರುತ್ತೆ, ಎಮ್ಮೆ ಬರುತ್ತೆ, ಆಡು ಬರುತ್ತೆ, ಮತ್ತೆ ಕುರಿ ಬರುತ್ತೆ, ಇನ್ನೊಂದು ಒಂಟೆ ಬರುತ್ತೆ. ಈ ರೀತಿ ಈ ಎಂಟು ಪಶುಗಳ ಹಾಲು ಆಯಾ ಪ್ರದೇಶಕ್ಕೆ ಕೆಲವೊಂದು ರೋಗಾಧಿಕಾರ ಇವೆ ಒಂದೊಂದು ಪ್ರಾಣಿಗೆ. ಆ ರೋಗದಲ್ಲಿ ಆ ಪ್ರಾಣಿಯ ಹಾಲು ಶ್ರೇಷ್ಠ ಅಂತ ಚರಕ ಮಹರ್ಷಿ ಕ್ಷೀರವರ್ಗದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಎಲ್ಲ ಹಾಲು ಕೂಡ ಒಳ್ಳೆದ ಹಾಲಲ್ಲ, ಕೆಲವೊಂದು ಹಾಲಂತೂ ವಿಷ. ಆ ವಿಷದ ಸರಣಿಯಲ್ಲಿ ನಮ್ಮ ಇದು ಜರ್ಸಿ ಎಚ್ಎಫ್ ಹಾಲು ಬರುತ್ತೆ ಸರ್. ಇದು 2007 ಆಸ್ಟ್ರೇಲಿಯಾದ ಒಬ್ಬ ಸೈಂಟಿಸ್ಟ್ ಕೇತ್ ವುಡ್ಫೋಲ್ಡ್ ಅವರು ತಮ್ಮ ಒಂದು 25 ರಿಸರ್ಚ್ ಇಂದ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಜರ್ಸಿ ಎಚ್ಎಫ್ ಹಾಲು ಕುಡಿಯೋದ್ರಿಂದ ಮಧುಮೇಹ, ಕೊರೋನರಿ ಡಿಸೀಸಸ್ ಅಂತ ಸುಮಾರು 60 ರೋಗಗಳಿಗೆ ಇದು ಕಾರಣ ಆಗುತ್ತೆ. ಅದರಲ್ಲಿ BCM7 ಅನ್ನುವಂತಹ ಒಂದು ಅಂಶ ಇದೆ, ಅದು ನಮ್ಮಲ್ಲಿ ಪಚನ ಆಗದೇ ಇರೋದ್ರಿಂದ ಅದು ಮಾರ್ಫಿನ್ ಕಂಟೆಂಟ್ ಇರೋದು, ಅದರಿಂದ ತುಂಬಾ ಕ್ರೋನಿಕ್ ಡಿಸೀಸಸ್ ಅಡ್ಡಪರಿಣಾಮ ಕ್ರೋನಿಕ್ ಡಿಸೀಸಸ್ ಇವತ್ತಿನ ಮಾರಣಾಂತಿಕ ರೋಗಗಳು ಆ ತರದ ರೋಗಗಳೆಲ್ಲ ಅದರಿಂದ ಬರುತ್ತೆ ಅಂತ ಅವನು ಸಿದ್ಧ ಮಾಡಿದ್ದಾನೆ ಸರ್. ಅದೇ ದಾಖಲೆ ಇದೆ ಸೈಂಟಿಫಿಕ್ ರಿಸರ್ಚ್ ಮುಖಾಂತರ. ಅದೇ ಪುಸ್ತಕದ ಉತ್ತರಾರ್ಥದಲ್ಲಿ ಅವನು ಬರೀತಾನೆ, ಭಾರತೀಯ ಪ್ರಜಾತಿಯ ಹಸುಗಳೇನಿವೆ ಎಲ್ಲ ಇವುಗಳ ಹಾಲಲ್ಲಿ ಈ BCM7 ಇಲ್ಲ, ಅದರ ಬದಲಿಗೆ ಇರುವಂತಹ ಅಂಶ ಇದು ಆ ಎಲ್ಲ ರೋಗಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಅದರಿಂದ ನಮಗೆ ಗೊತ್ತಾಗುತ್ತೆ ಆಕ್ಚುಲಿ ಕೌ ಅನ್ನುವಂತಹ ಜರ್ಸಿ ಪ್ರಜಾತಿ ಏನಿದೆಯಲ್ಲ ಇದು ನಮ್ಮ ಹಸು ಅಲ್ಲ. ಕೌ ಅಂದ್ರೆ ವಿದೇಶಿ ಪಶು, ಹಸು ಅಂದ್ರೆ ನಮ್ಮ ದೇಶದ್ದೇ ಮುಖ್ಯ ಅಂತ. ಈಗ ದೇಶಪಾಂಡೆ ಅವರೇ, ದೇಶಿ ಹಸು ಅದರಲ್ಲಿ ಪ್ರಾದೇಶಿಕ ದೇಶಿ ಹಸುವೇ ಬೇಕಂತಾರಲ್ಲ ಯಾಕೆ? ಇದು ತುಂಬಾ ಉತ್ತರವಾದ ಪ್ರಶ್ನೆ ಸರ್. ಇವಾಗ ಹಸು ಅಂದ ತಕ್ಷಣ ಎಲ್ಲರ ಹತ್ರ ಗೀರ್ ಗೀರ್ ಗೀರ್ ಅಂತ, ಗುಜರಾತ್ ಇಂದ ಅದು ಕೂಡ ಜಾಸ್ತಿ ಹಾಲು ಕೊಡುತ್ತೆ ಅಂತ ಹೇಳಿ. ಆದ್ರೆ ದಕ್ಷಿಣ ಭಾರತಕ್ಕೆ ಸಮುದ್ರ ಮಟ್ಟಕ್ಕೆ ಬಂದ ತಕ್ಷಣ ಅಥವಾ ಗುಡ್ಡಗಳ ಪ್ರದೇಶದಲ್ಲಿ ಗಿಡ್ಡ ತಳಿಯ ಉದ್ದ ಇರುವಂತಹ ಹಸುಗಳು ಮತ್ತೆ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಸ್ವೆಟ್ ಗ್ಲ್ಯಾಂಡ್ಸ್ ಜಾಸ್ತಿ ಇರುವಂತಹ ಹಸುಗಳು, ಈ ಹಸುಗಳು ಇಲ್ಲಿಯ ಪ್ರದೇಶಕ್ಕೆ ಲಕ್ಷಾಂತರ ವರ್ಷದಿಂದ ಅಡಾಪ್ಟ್ ಆಗಿರೋದ್ರಿಂದ ಅವುಗಳ ರೋಗ ಪ್ರತಿಕಾರಕ ಶಕ್ತಿ, ಅವುಗಳೆಲ್ಲ ಹಸುವಿನ ಹಾಲು ಅದರ ಗೋಮೂತ್ರ ಮತ್ತು ಸಗಣಿಯಲ್ಲಿ ವಿಶೇಷ ಗುಣಗಳಿಂದ ಕೂಡಿರುತ್ತೆ. ಔಷಧೀಯ ಗುಣಗಳು ಇರುತ್ತೆ ಮತ್ತು ಅದು ಕೂಡ ಅಡಾಪ್ಟ್ ಆಗಿರುತ್ತೆ. ಅದುಗಳ ಮೇಂಟೆನೆನ್ಸ್ ಇಲ್ಲಿಯ ವಾತಾವರಣಕ್ಕೆ ಅನುರೂಪವಾಗಿರೋದ್ರಿಂದ ನಮ್ಮ ಪ್ರಾದೇಶಿಕ ಹಸುಗಳನ್ನು ಪಾಲನೆ ಮಾಡೋದೇನೆ ನಮಗೆ ಇಕನಾಮಿಕಲಿ ವೈಬಲ್ ಆಗುತ್ತೆ. ಈ ಕರ್ನಾಟಕ ಈ ಭಾಗದಲ್ಲಿ ಇರುವುದು ಬಹಳ ಪವಿತ್ರವಾಗಿರತಕ್ಕಂಥ ಮತ್ತೆ ಔಷಧೀಯ ಯುಕ್ತ. ತುಂಬಾ ತುಂಬಾ ಅದಕ್ಕೋಸ್ಕರನೇ ನಮ್ಮ ಹತ್ರ ಸಮುದ್ರ ದಂಡೆ ಹೋದ ತಕ್ಷಣ ನೀವು ನೋಡ್ತೀರಾ ಚಿಕ್ಕ ಪುಂಗನೂರು, ಮಲೆನಾಡು ಗಿಡ್ಡ, ಗಿಡ್ಡ ಅಂತಾರೆ. ಈಗ ನಮ್ಮ ಕಾಸರಗೋಡು ಮಂಗಳೂರು ಭಾಗದಲ್ಲಿ ನಾವು ನೋಡ್ತೇವೆ ಗಿಡ್ಡ ತಳಿ ಅಂತ. ಗಿಡ್ಡ ತಳಿ ಯಾಕಂದ್ರೆ ಅಲ್ಲಿ ಗುಡ್ಡಗಳ ಪ್ರದೇಶ, ಹೆವಿ ರೈನ್ ಫಾಲ್, ಅದು ಜಲ್ದಿ ಒಣಗಬೇಕು, ಜಲ್ದಿ ಚಿಕ್ಕ ಚಿಕ್ಕ ಓಡಾಡಬೇಕು, ಈ ತರ ಎಲ್ಲ ಇರೋದ್ರಿಂದ ಅದು ಗಿಡ್ಡ ತಳಿ. ಅಲ್ಲಿ ನಾವು ಉತ್ತರ ಭಾರತದ ಗಂಗಾಟಿಕ್ ಬೆಳೆದಂತ ದೊಡ್ಡ ಆನೆ ಕಾಯದಂತಹ ಹಸುಗಳನ್ನ, ಗೀರು, ಸಾಹಿವಾಲ್, ಸಿಂಧಿ, ಥರ್ಪಾರ್ಕರ್ ಆತರ ತಂದ್ರೆ ಅವುಗಳಿಗೂ ಕಷ್ಟ ಕೊಟ್ಟ ಹಾಗೆ ನಾವು ಕೂಡ ಅವುಗಳು ರೋಗ ಆ ಪ್ರದೇಶಕ್ಕೆ ಆ ಕಾಲಮಾನಕ್ಕೆ ಬದುಕುವಂತ ಪ್ರಾಣಿಗಳು. ಒಂದು ಗಿಡ್ಡ ತಳಿ ದಕ್ಷಿಣಕ್ಕೆ, ಉತ್ತರ ಭಾರತಕ್ಕೆ, ಉತ್ತರ ಭಾರತ. ಆ ಕಾರಣಕ್ಕಾಗಿ ಈ ಪ್ರಾದೇಶಿಕ ಹಸು ಬಹಳ ಪ್ರಾಮುಖ್ಯವಾಗಿರುತ್ತೆ. ಮತ್ತೆ ಬೇರೆ ಹಸುವನ್ನು ತಂದ್ರೆ ಉತ್ತರ ಭಾರತ ಹಸುವನ್ನು ದಕ್ಷಿಣ ಭಾರತಕ್ಕೆ ತಂದ್ರೆ ಇಲ್ಲಿ ತಂದ ಮೇಲೆ ಅದಕ್ಕೇನು ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲಿ ಕಲ್ಲಿನ ಅಂಶ. ಭೂಮಿಯಿಂದ 6-8 ಕಿಲೋಮೀಟರ್ ಅಲ್ಲಿ ನಿಮ್ಗೆ 4-8 ಫೀಟ್ ಅಲ್ಲಿ ನಿಮ್ಗೆ ಕಲ್ಲು ಸಿಗುತ್ತೆ. ಭೂಮಿ ಗಟ್ಟಿ ಇರೋದ್ರಿಂದ ಇಲ್ಲಿ ಅದು ಮೇಲ್ ಕಫನ್ನೇ ಜಾಸ್ತಿ ಕೊಡುತ್ತೆ. ಇಲ್ಲಿ ಫಿಮೇಲ್ ಅದ್ರದ್ದು ಬರ್ತ್ ರೇಟ್ ಬಹಳ ಕಮ್ಮಿ, ಹೀಗಾಗಿ ತಂದವರ ಗಂಡು ಸಂತತಿ ಹೆಚ್ಚಾಗಿ ಬಿಡುತ್ತೆ. ಗಂಡು ಸಂತತಿ ಹೆಚ್ಚಾಗಿ ಬಿಡುತ್ತೆ, ನಾವೇನೋ ತಂದದ್ದು ಹಾಲಿಗೋಸ್ಕರ. ಆದ್ರೆ ಆ ಗಂಡು ಸಂತತಿ ನಮ್ಮ ನೆಲಕ್ಕೆ ಪೂರಕ ಇಲ್ಲ. ಅಲ್ಲಿ ಗಂಗಾಡಿ ಬೆಳೆಸಲ್ಲಿ ಕಲ್ಲೇ ಸಿಗೋದಿಲ್ಲ, ಅಲ್ಲಿ ಅದು ಉಳುಮೆ ಮಾಡಲಿಕ್ಕೆ ಸಾವಕಾಶವಾಗಿ ಮಾಡಿದ್ರು ನಡೆಯುತ್ತೆ. ನಮ್ಮ ಹತ್ರ ಕಿಲಾರಿ, ದೇವಣಿ, ಈ ತರ ದೇಶೀಯ ತಳಿ, ನಮ್ಮ ತಳಿಗಳು ಇದು ಪೂರಕ. ಹೀಗಾಗಿ ದೇಶಿ ತಳಿಗಳಲ್ಲೂ ಕೂಡ ಪ್ರಾದೇಶಿಕವಾಗಿ ನಮ್ಮ ಯಾವ್ದು ಒಗ್ಗಿರ್ತಾವೋ ಅದನ್ನೇ ನಾವು ಬಳಸೋದು ಬಹಳ ಉತ್ತಮ ಸರ್. ಈಗ ಬಹಳ ಮುಖ್ಯವಾಗಿ ಈಗ ಗೋ ಉತ್ಪನ್ನದ ಬಗ್ಗೆ ಮಾತಾಡುವಾಗ ಪಂಚಗವ್ಯ ಅಂತ ಬಹಳ ಪ್ರಮುಖವಾಗಿರತಕ್ಕಂತ ಒಂದು, ಆ ಪಂಚಗವ್ಯ ಅಂದ್ರೆ ಏನು, ಅದರ ಒಂದು ಸಂಕ್ಷಿಪ್ತವಾದ ಮಹತ್ವವನ್ನು ತಿಳಿಸಿ ಸರ್. ಪಂಚಗವ್ಯ, ಗವ್ಯ ಅಂದ್ರೆ ಆಕಳಿಂದ ಉತ್ಪನ್ನ ಆಗಿರುವುದಕ್ಕೆ ಗವ್ಯ ಕರೆದಿವೆ. ಮುಖ್ಯವಾಗಿ ಅದರಲ್ಲಿ 5 ಪ್ರಾಡಕ್ಟ್ಸ್ ಗಳಿಗೆ ಪಂಚಗವ್ಯ ಅಂತ ಕರೆದಿವೆ. ಹಾಲು, ಹಾಲು, ಮೊಸರು, ಆ ಎರಡರ ನಂತರ ಬರುವುದು ತುಪ್ಪ, ಬೆಣ್ಣೆ ತೆಗೆದು ತುಪ್ಪ ತೆಗಿತಾರೆ. ತುಪ್ಪ ಇವು ಮೂರಾದ್ಮೇಲೆ ಉಳಿದ 2 ಗೋಮೂತ್ರ ಮತ್ತು ಸಗಣಿ, ಈ 5 ಕಲಿತು ಪಂಚಗವ್ಯ ಅಂತ ಹೆಸರಿದೆ. ಅದರ ಜೊತೆ ಇನ್ನೊಂದೆರಡು ಉಪಗವ್ಯಗಳಂತ ಬರ್ತವೆ, ಒಂದು ಬೆಣ್ಣೆ ಬರುತ್ತೆ ಮಧ್ಯದಲ್ಲಿ, ಇನ್ನೊಂದು ಮಜ್ಜಿಗೆ ಬರುತ್ತೆ. ಈ ತರ ಪಂಚಗವ್ಯ ಅಂದ್ಮೇಲೆ ಇವು 5, ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರ. ಈಗ ಗವ್ಯ ಉತ್ಪನ್ನಗಳಂದ್ರೆ ಯಾವ್ದೆಲ್ಲ ಇವೆ ಅಂತ ಸ್ವಲ್ಪ ವಿವರವಾಗಿ ತಿಳಿಸಿ. ನಮ್ಮ ಶಾಸ್ತ್ರದಿಂದ ಹಿಡ್ಕೊಂಡು ಇವತ್ತಿನ ಸೈಂಟಿಫಿಕ್ ರಿವಿಲೇಷನ್ಸ್ ಕೂಡ ಈ 5 ವಸ್ತುಗಳ ಉಪಯೋಗದಿಂದ ಸುಮಾರು ದಿನಬಳಕೆಯ ವಸ್ತುಗಳನ್ನ, ಮೆಡಿಸಿನ್ಗಳನ್ನ ಮತ್ತು ಕೃಷಿಗೆ ಉಪಯೋಗ ಆಗಿರುವಂತಹ ಸುಮಾರು ವಸ್ತುಗಳನ್ನ ತಯಾರಿಸುವಂತಹ ವಿಧಾನ ಪೂರ್ವಜರೆಲ್ಲ ಮಾಡ್ತಾ ಇದ್ರು. ಇವತ್ತು ಸ್ನಾನ ಚೂರ್ಣ ನಾವು ಮಹಾಭಾರತದಲ್ಲಿಯೂ, ಭಾಗವತದಲ್ಲಿ, ರಾಮಾಯಣದಲ್ಲಿ ಎಲ್ಲ ಕೇಳಿದ್ದೇವೆ. ಎಷ್ಟು ಬಾರಿ ಕೃಷ್ಣ ರಾಕ್ಷಸಾಕ್ಷಿ ಯುದ್ಧ ಮಾಡಿದ್ದಾನೆ, ಯಶೋಧಮ್ಮಯ್ಯ ತಾಯಿ ಕೃಷ್ಣನಿಗೆ ಗೋಮೂತ್ರದಿಂದ ಸ್ನಾನ ಮಾಡಿಸಿದಾಳೆ, ಅವನಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣ ಭಾಗವತ ಕೇಳಿರ್ತೀವಿ, ಆದ್ರೆ ಈ ವಿಷಯ ಯಾರು ಹೇಳಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಸಗಣಿಯಿಂದ ಸಾಬೂನ್ ಮಾಡಿದ್ದೇವೆ, ಸಗಣಿಯಿಂದ ಸ್ನಾನ ಚೂರ್ಣ ಮಾಡಿದ್ದೇವೆ, ಸ್ಕಿನ್ ಅಲರ್ಜಿ ಹೋಗುವ ಸಲುವಾಗಿ ಫೇಸ್ ಪ್ಯಾಕ್ ಮತ್ತು ಮಲಂ ಮಾಡಿದ್ದೇವೆ. ಈ ತರ ಅದನ್ನ ನಾವು ಮಾಡಿದೇವೆ ಅಂದ್ರೆ ನಾವೇ ಅಂತಲ್ಲ, ಸುಮಾರು ಅದರಲ್ಲಿ ಪಣತೆಗಳನ್ನು ಕೂಡ ಮಾಡಿದ್ದನ್ನು ಕೇಳಿದೇವಲ್ಲ. ನೀವು ಒಳ್ಳೆಯ ಪ್ರಶ್ನೆ ನಡುವೆ, ದೀಪಾವಳಿ ಸಂದರ್ಭದಲ್ಲಿ ಬಹಳ ಬೇಡಿಕೆ ಇರ್ತಲ್ಲ, ಬೇಡಿಕೆ ಅಂತೂ ಇದೆ, ಬಟ್ ಗವ್ಯತ್ವಗಳನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ಒಂದು ಸಾವಧಾನಿ ಏನಂದ್ರೆ, ಪಣತೆ ತಾನೇ ಹೊತ್ತಿ ಉರಿಬಾರ್ದು, ದೀಪ ಮತ್ತು ಎಣ್ಣೆ ಉರಿಬೇಕು. ಪಣತೆ ಉರಿಯೋದು ಇದು ಅಶುಭ ಲಕ್ಷಣ, ಪಣತೆ ಉರಿಬಾರ್ದು, ಅದಕ್ಕಾಗಿ ಮಾಡುದಿಲ್ಲ. ಅದಕ್ಕೋಸ್ಕರ ಮಣ್ಣಿನ ಪಣತೆಯೇ ನಮ್ಮ ಹಿರಿಯರು ಉಪಯೋಗ ಮಾಡ್ತಾ ಇದ್ರು, ಮಣ್ಣಿನ ಪ್ರಣತೆ, ಎಣ್ಣೆ ಮತ್ತು ಬತ್ತಿ ಮಾತ್ರ, ಬತ್ತಿ ಮಾತ್ರ ಉರಿಬೇಕು. ನಾವು ಸಗಣಿಯಿಂದ ಪ್ರಣತಿ ಮಾಡಿದರೆ ಪಣತೆ ಕೂಡ ಉರಿದು ಹೋಗುತ್ತದೆ. ಅದಕ್ಕೋಸ್ಕರ ಪ್ರಣತಿ ಒಂದು ನಾವು ಮಾಡ್ತಾ ಇಲ್ಲ, ಅದು ಬಿಟ್ಟು ಸುಮಾರು 70 ಪ್ರಾಡಕ್ಟ್ಸ್ ಅನ್ನ ಗವ್ಯೋತ್ಪನ್ನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಗವ್ಯೋತ್ಪನ್ನಗಳನ್ನ ಈ ರೀತಿಯಾಗಿ 70 ವಿಧದಲ್ಲಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ವಿವಿಧ ಉತ್ಪನ್ನಗಳಿರುವಾಗ ಮತ್ತೆ ಗವ್ಯೋತ್ಪನ್ನದ ಮಹತ್ವ ಏನು ಅಂತ? ಮಾರುಕಟ್ಟೆಯಲ್ಲಿ ಇಂದಿನ ದಿನಮಾನದಲ್ಲಿ ಇರುವಂತಹ ಎಲ್ಲ ಉತ್ಪನ್ನಗಳು ಪ್ರಾಯ 100% ಕೆಮಿಕಲ್ ಗಳಿಂದ ಲೋಡೆಡ್ ಆಗಿರುತ್ತೆ, ಮತ್ತೆ ಅದರಲ್ಲಿ 90% ಪ್ರಾಣಿಜನ್ಯ ವಸ್ತುಗಳು ಅದರಲ್ಲಿ ಬೆರಕೆಯಾಗಿರುತ್ತೆ. ಹೀಗಾಗಿ ಧರ್ಮಕ್ಕೆ ವಿರುದ್ಧ, ಅದಲ್ಲದೇನೆ ಆರೋಗ್ಯಕ್ಕೆ ಹಾನಿಕರ, ಮತ್ತೆ ಅದನ್ನು ತುಂಬಾ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಒಂದು ಕಡೆ ಪ್ರೊಡಕ್ಷನ್ ಮಾಡಿ ಭಾರತದ ತುಂಬಾ ವಿಶ್ವದ ತುಂಬಾ ಮಾಡೋದ್ರಿಂದ ಅದಕ್ಕೆ ಪ್ಯಾಕಿಂಗ್, ಮಾರ್ಕೆಟಿಂಗ್, ಲೇಬಲಿಂಗ್, ಟ್ರಾನ್ಸ್ಪೋರ್ಟೇಷನ್ ಈ ತರದ ತುಂಬಾ ಅದಕ್ಕೆಲ್ಲ ಆಡಾನ್ ಆಗಿ ಪರ್ಯಾವರಣಕ್ಕೂ ಕೂಡ ತೊಂದರೆ ಮಾಡುತ್ತದೆ. ಗವ್ಯೋತ್ಪನ್ನಗಳಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಗಳಿಲ್ಲ, ಆರೋಗ್ಯಕ್ಕೆ ಅತ್ಯಂತ ಹಿತಕರ ಮತ್ತು ಲೋಕಲ್ ಪ್ರೊಡಕ್ಷನ್. ಯಾಕಂದ್ರೆ ಒಂದು ಹಸು ಒಂದು ದಿನಕ್ಕೆ ಇಷ್ಟೇ ಸಗಣಿ ಅಂತ ಕೊಡುತ್ತೆ, ನೀವೇನ್ ಮಾಡಿದ್ರು ಆ ಗ್ರಾಮ ಆ ಮಟ್ಟ ಸುತ್ತಮುತ್ತ ಅಷ್ಟು ಮಾರೋದಕ್ಕೆ ಅದು ಸೀಮಿತ ಆಗಿಬಿಡುತ್ತೆ. ಒಂದು ಕಡೆ ಪ್ರೊಡಕ್ಷನ್ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ನಾವು ಕಲಬುರಗಿಯಲ್ಲಿ ಪ್ರೊಡಕ್ಷನ್ ಮಾಡಿ ದಿಲ್ಲಿ ಕಳಿಸಬೇಕು ಅನ್ನೋಂತಹ ಯಾವುದೇ ಪ್ರಸಂಗ ಬರೋದೇ ಇಲ್ಲ. ಹೀಗಾಗಿ ಲೋಕಲ್ ಪ್ರೊಡಕ್ಷನ್ ಲೋಕಲ್ ಸೇಲ್ಸ್, ಇದಕ್ಕೆ ಉತ್ಪಾದನೆ ಕೊಟ್ಟ ಆಗತ್ತೆ. ಮತ್ತೆ ಕೆಮಿಕಲ್ ರಹಿತ ಅಂದ್ರೆ ವಿಷರಹಿತ ವಿಷಮುಕ್ತವಾದಂತಹ ಉತ್ಪನ್ನಗಳನ್ನು ಸಮಾಜಕ್ಕೆ ಕೊಡೋದ್ರಿಂದ ಆರೋಗ್ಯಕ್ಕೂ ವೃದ್ಧಿಯಾಗುತ್ತೆ ಅನ್ನೋ ಕಾರಣದಿಂದ ಈ ಗವ್ಯೋತ್ಪನ್ನಗಳ ಮಹತ್ವ ಹೆಚ್ಚಾಗಿದೆ. ಈ ಮಾರುಕಟ್ಟೆಗಳಲ್ಲಿ ಅದಕ್ಕೆ ಹೆಚ್ಚಿನ ಡಿಮಾಂಡ್ ಕೂಡ ಇರ್ತದೆ ಅಂತ ಬರುತ್ತೆ ನಮ್ಮ ಗವ್ಯೋತ್ಪನ್ನಗಳಿಗೆ ಅಂತ ಬರ್ತಾ ಇದೆ ಸರ್. ಸರಿ, ಈಗ ನಾವು ಕೇಳಿದ್ದೇವೆ ಈಗ ಈ ಸಗಣಿಯಿಂದ ಇಟ್ಟಿಗೆಯನ್ನು ಮಾಡ್ತಾರೆ, ಬಣ್ಣವನ್ನು ಕೂಡ ಮಾಡ್ತಾರಂತೆ, ಇದೆಲ್ಲ ಸುಧಾರಿತ ಒಂದು ಸಂಶೋಧನೆ ಅಲ್ಲ ಈ ಕ್ಷೇತ್ರದಲ್ಲಿ? ತುಂಬಾ ತುಂಬಾ ಒಳ್ಳೆ ಸಂಶೋಧನೆ ಸರ್. ತಾವು ನೆನಪಿರಬಹುದು, ನಾವು ಚಿಕ್ಕವರಿರುವಾಗ ನಾವು ಮನೆಯನ್ನೆಲ್ಲ ಸಾರಿಸಿದೆ, ಮನೆಯಲ್ಲಿ ಸಾರಿಸೋದ್ರಿಂದ ಏನಾಗುತ್ತೆ ಸರ್, ಸಗಣಿ ಅನ್ನೋದೇನಿದೆಯಲ್ಲ ಇದು ಟೋಟಲಿ ಪರ್ಫೆಕ್ಟ್ಲಿ ಥರ್ಮೋಸ್ಟಾಟ್ ಅಂತ ಹೇಳ್ತಾರೆ, ಕರಿಶಿಣಿ ಅಂತ ಇದನ್ನ ಶ್ರೀ ಸೂಕ್ತದಲ್ಲಿ ವರ್ಣನೆ ಮಾಡಿದೆ. ಅಂದ್ರೆ ಹೀಟ್ ಅನ್ನು ತಗೊಳ್ಳೋದು ಇಲ್ಲ, ಹೀಟ್ ಅನ್ನು ಕೊಡೋದು ಇಲ್ಲ. ಅದರಿಂದ ನಮ್ಮ ಕಾಲುಗಳಿಗೆ ಥಂಡಿ ಕಾಲದಲ್ಲಿ ಥಂಡಿ ಆಗ್ತಾ ಇರಲಿಲ್ಲ, ಬಿಸಿಲು ಕಾಲದಲ್ಲಿ ಬಿಸಿಲು ಆಗ್ತಾ ಇರಲಿಲ್ಲ. ಹೀಗಾಗಿ ಎಲ್ಲರಿಗೂ ಗಂಟು ನೋವಿನ ಸಮಸ್ಯೆ, ಮೊಳಕಾಲು ನೋವು ಸಮಸ್ಯೆ, ಟೊಂಕದ ಸಮಸ್ಯೆ ಅಥವಾ ಈ ತರದ ಯಾವುದೇ ವಾತವಿಕಾರ ಸಗಣಿ ಸರಿಸಿಕೊಂಡು ಅದರಲ್ಲಿ ಇರ್ತಿದ್ರು. ಹೀಗಾಗಿ ಅವರಿಗೆ ವಾತವಿಕಾರದ ಯಾವುದೇ ರೋಗಗಳು ಬರ್ತಾ ಇರಲಿಲ್ಲ. ಇವಾಗ ಟೈಲ್ಸ್, ಮಾರ್ಬಲ್ ಎಲ್ಲ ಏನೇನೋ ಬಂದು ಎಲ್ಲ ಏರುಪೇರು ಆಗಿರೋದ್ರಿಂದ ಇಂದಿನ ದಿನಮಾನದಲ್ಲಿ ಸಗಣಿಯಿಂದ ಟೈಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಗೋಕ್ರೀಟ್ ಆಕಳ ಸಗಣಿಯಿಂದನೆ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ, ಆಕಳ ಇಟ್ಟಂಗಿ ಮಾಡ್ತಾ ಇದ್ದಾರೆ, ಪೇಂಟ್ ಕೂಡ ಅದರಿಂದ ಮಾಡ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಮನೆ ವಾತಾವರಣ ತಂಪಾಗಿ ಬೇಸಿಗೆಯಲ್ಲಿ 6-8 ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ, ಚಳಿಗಾಲದಲ್ಲಿ 5-6 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ. ಹೀಗಾಗಿ ವಾತಾವರಣ ಅನುಕೂಲಿ, ಏರ್ ಕಂಡೀಷನ್ಡ್, ನ್ಯಾಚುರಲ್ ಏರ್ ಕಂಡೀಷನ್ ಮನೆ. ನೈಸರ್ಗಿಕ ಬದುಕಿಗೆ ಈ ಗೋ ಉತ್ಪನ್ನಗಳು ಕೂಡ ಅಷ್ಟೇ ಪೂರಕವಾಗಿರತಕ್ಕಂತದ್ದು ಅಂತ. ಸುಧೀಂದ್ರ ದೇಶಪಾಂಡೆ ಅವರು, ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಉತ್ಪನ್ನಗಳಿವೆ, ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ, ಆದ್ರೆ ಗ್ರಾಮ ಮಟ್ಟದಲ್ಲಿ ಈ ಉದ್ಯೋಗ ಸೃಷ್ಟಿಸಲು ಈ ಗೋ ಉತ್ಪನ್ನಗಳನ್ನು ಮಾಡ್ಲಿಕ್ಕೆ ಸಾಧ್ಯನೋ, ಇದು ಹೇಗೆ ಪೂರಕ ಅಂತ ತಾವು ಹೇಳ್ತೀರಿ? ಗ್ರಾಮೋದ್ಯೋಗ ಇದರದ ಒಂದು ಬಹುಮುಖ್ಯವಾದ ಆಯಾಮ ಸರ್. ಸಗಣಿ ಸಿಗೋದು ಗ್ರಾಮ ಮಟ್ಟದಲ್ಲಿ, ಒಂದು ಆಕಳಿಂದ ಇಂತಿಷ್ಟೇ ಸಗಣಿ ಅಂತ ಸಿಗುತ್ತೆ. ಹೀಗಾಗಿ ಪ್ರತಿ ರೈತರ ಮನೆಯಲ್ಲಿ ಹಟ್ಟಿಯಲ್ಲಿ ಗೋವು ಇರೋದ್ರಿಂದ ಆ ಗ್ರಾಮಕ್ಕೆ ತನ್ನ ಕುಟುಂಬಕ್ಕೆ ಬೇಕಾದಷ್ಟು ವಸ್ತುಗಳನ್ನು ಅವನು ಅಲ್ಲೇ ಮಾಡಲಿಕ್ಕೆ, ಅದರಲ್ಲಿ ಉಳಿದಂತಹ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಮಾತ್ರ ಆಯುರ್ವೇದಿಕ ವನಸ್ಪತಿಗಳು ಅವು ಏನಿರುತ್ತವೆ ಗ್ರಾಮ ಮಟ್ಟದಲ್ಲೂ ಸಿಗುತ್ತವೆ, ಅವಷ್ಟು ತಗೊಂಡು ಬಂದ್ರೆ ಅಲ್ಲಲ್ಲೇನೆ ತಯಾರು ಮಾಡಿ ಅಲ್ಲಲ್ಲೇ ಉಪಯೋಗ ಮಾಡುವುದರಿಂದ ಹರ ಹಾತ್ಕೋ ಕಾಮ್ ಹರ ಪೀಟ್ಕೋ ಭೋಜನ ಅಂತಾರಲ್ಲ ಆ ರೀತಿಯಿಂದ ಪ್ರತಿ ದುಡಿಯುವ ಕೈಗೆ ಅವಕಾಶ ಕೊಟ್ಟಂತಾಗಿ ಗ್ರಾಮ ಮಟ್ಟದಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮಾಡಬಹುದು ಅನ್ನುವ ಪರಿಕಲ್ಪನೆ ಇದರಲ್ಲಿ ಅತ್ಯಂತ ಸಹಜವಾಗಿ ಪೂರಕ. ಅಂದ್ರೆ ನೀವು ಹೇಳುದು ಗೋ ಉತ್ಪನ್ನ ತಯಾರು ಮಾಡುವುದರಿಂದ ಆರ್ಥಿಕವಾಗಿ ಸ್ವಾವಲಂಬನೆ ಬದುಕು ಮಾಡಲಿಕ್ಕೆ ಬಹಳಷ್ಟು ಸುಲಭ, ಮತ್ತೆ ಇನ್ನೊಬ್ಬರನ್ನು ಅವಲಂಬಿಸಬೇಕಾಗಿಲ್ಲ. ಒಂದು ಹಸು ಅಥವಾ ಒಂದಷ್ಟು ಹಸುಗಳನ್ನು ಇಟ್ಟುಕೊಂಡ್ರೆ ಒಂದು ಉದ್ಯಮದ ಸ್ವರೂಪವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಅಂತ ಯಶಸ್ವಿ ಗಾತೆಗಳು ಇವೆ, ಇಲ್ಕೊಲ್ಲಿವೆ ಸರ್. ಉದ್ಯಮದ ಸ್ವರೂಪವನ್ನು ಪಡೆಯುತ್ತೆ, ಬಟ್ ಅದರ ಜೊತೆಗೆ ಇದರಲ್ಲಿ ಒಂದು ಹೇಳ್ತಾರೆ, ಪ್ರೊಡಕ್ಷನ್ ಬೈ ದ ಮಾಸಸ್ ಅಂಡ್ ನಾಟ್ ಮಾಸ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಬೈ ದ ಮಾಸಸ್, ಪ್ರೊಡಕ್ಷನ್ ಬೈ ದ ಮಾಸಸ್. ಇದರಲ್ಲಿ ಏನಾಗುತ್ತೆ, ಸಿಗುತ್ತೆ, ಎಲ್ಲರ ದುಡಿಯೋ ಕೈಗಳಿಗೆ ಕೆಲಸ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಆರ್ಥಿಕವಾದ ಸಮತೋಲನ ಉಂಟಾಗುತ್ತೆ, ಇದರಿಂದ ಸಮಾಜದಲ್ಲಿ ಸುಭಿಕ್ಷೆ. ಈ ರೀತಿಯಾಗಿ ಹಲವು ವಿಧಗಳಲ್ಲಿ ಲಾಭಕರವಾಗಿರತಕ್ಕಂತ ಒಂದು ಗೋ ಆಧಾರಿತ ಉತ್ಪನ್ನಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಕೇವಲ ನಮ್ಮ ವ್ಯಕ್ತಿಗತವಾಗಿ ಒಂದು ಕುಟುಂಬಕ್ಕೆ ಒಂದು ದೇಶಕ್ಕೆ ಮಾತ್ರ ಅಲ್ಲ, ಪರಿಸರಕ್ಕೂ ಲಾಭ ಇದೆ ಅಲ್ಲ. ಪರಿಸರವನ್ನ ಸಮತೋಲನ ಕಾಪಾಡುವಲ್ಲಿ ಇದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದು ಸರ್, ದಿನನಿತ್ಯದಲ್ಲಿ ನಾವು ಉಪಯೋಗ ಮಾಡ್ತೇವೆ ಸಾಬೂನ್ ಅಂತ ಹೇಳಿ, ಅದರಲ್ಲಿರುವಂತಹ ಕಾಸ್ಟಿಕ್ ಸೋಡಾ ಮುಂತಾದ ಕೆಮಿಕಲ್ಸ್ ಎಲ್ಲ ಡ್ರೈನೇಜ್ ಮುಖಾಂತರ ಹೋಗಿ ಎಲ್ಲಾದ್ರೂ ನೀರು ಸೇರುತ್ತೆ, ನೀರು ನದಿ ಮೂಲಗಳನ್ನೆಲ್ಲ ಕಲುಷಿತ ಮಾಡ್ತಾ ಇದೆ. ನಾವು ಗವ್ಯೋತ್ಪನ್ನಗಳಿಂದ ಮಾಡಿದಂತಹ ಸೆಗಣಿ, ಮುಲ್ತಾನಿ ಮಿಟ್ಟಿ ಮುಂತಾದವುಗಳಿಂದ ಮಾಡಿದಂತಹದ್ದು ಅದು ಪರ್ಯಾವರಣ ಪೂರಕ ಇರುವುದರಿಂದ ನೀರಿನಲ್ಲಿ ಸೇರಿದ್ರೂ ಕೂಡ ಎಲ್ಲಿ ಬೀಳುತ್ತೆ ಅಲ್ಲಿ ಗೊಬ್ಬರವಾಗಿ ಬಿಡುತ್ತೆ, ಅಲ್ಲಿಂದ ಗಿಡ ಉತ್ಪನ್ನ ಆಗುತ್ತೆ. ಅಂದ್ರೆ ನೀರನ್ನ ಭೂಮಿಯನ್ನ ವಾತಾವರಣವನ್ನು ಕಲುಷಿತ ಮಾಡೋದಿಲ್ಲ, ಹೀಗಾಗಿ ಪರ್ಯಾವರಣಕ್ಕೂ ಇದು ಪೂರಕವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುತ್ತೆ, ಯಾವುದೇ ರೀತಿ ಪರ್ಯಾವರಣವನ್ನು ದೂಷಣೆ ಮಾಡುವಂತಹ ಕೆಲಸ ಇದರಿಂದ ಆಗೋದಿಲ್ಲ. ಹೀಗಾಗಿ ಗವ್ಯೋತ್ಪನ್ನಗಳಿಂದ ಪರ್ಯಾವರಣ ಕೂಡ ಸ್ವಚ್ಛ ಆಗುತ್ತೆ. ನೀವು ಹೇಳ್ತಾ ಇರುವಾಗ ಈಗ ಒಂದು ಗ್ರಾಮದಲ್ಲಿ ಸ್ವಾವಲಂಬನೆಯ ಬದುಕನ್ನ ಮಾಡಬೇಕಾದ್ರೆ ಗವ್ಯ ಉತ್ಪನ್ನಗಳನ್ನ ಹೆಚ್ಚೆಚ್ಚು ಉತ್ಪಾದನೆ ಮಾಡಿ ನಾವು ಸ್ವಾವಲಂಬನೆಯ ಬದುಕನ್ನು ಕೂಡ ಮಾಡಲಿಕ್ಕೆ ಒಂದು ಧೈರ್ಯ ಪಡಬಹುದು ಅಂತ ಅಲ್ವಾ? ಯಾಕಂದ್ರೆ ಈ ರೀತಿಯ ಉತ್ಪನ್ನಗಳನ್ನು ಮಾರಾಟ ಮಾಡುವುದರಿಂದ ಅವರಿಗೆ ಆರ್ಥಿಕವಾಗಿ ಚೇತನವಾಗುವುದು. ರೈತರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಬೆಳೆಯನ್ನು ನೆಚ್ಚಿಕೊಂಡು ಅಥವಾ ಒಂದು ಬೆಳೆ ಹಾನಿಯಾದ್ರೆ ತಲೆಗೆ ಕೈ ಇಡುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಆದ್ರೆ ಗೋ ಉತ್ಪನ್ನಗಳನ್ನು ತಯಾರು ಮಾಡುವುದರಿಂದ ಮತ್ತೊಂದು ಮೂಲದಲ್ಲಿ ಆರ್ಥಿಕವಾಗಿ ಸ್ವಾವಲಂಬನೆಯ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ವಾ? ತುಂಬಾ ಸರಿಯಾದ ಪ್ರಶ್ನೆ ಸರ್. ಒಂದು ಮತ್ತೊಂದು ಮೂಲದಿಂದ ಆರ್ಥಿಕವಾಗಿ ಸಬಲರಾಗುವುದು ಒಂದು ಹುದ್ದೆ. ಎರಡನೇದೇನಿದೆ, ಮೊದಲೇ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಗ್ರಾಮೀಣ ಪ್ರದೇಶದಿಂದ ಕೋಟ್ಯಾವಧಿ ರೂಪಾಯಿಯ ವಸ್ತುಗಳು ವಿದೇಶಕ್ಕೆ ಮತ್ತು ಹೊರ ಪಟ್ಟಣಗಳಿಗೆ ಪ್ರತಿನಿತ್ಯ ವಸ್ತುಗಳ ಮುಖಾಂತರ ಬರ್ತಾ ಇದೆ, ಅವರು ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ಗ್ರಾಮದಲ್ಲೇ ಆ ವಸ್ತುಗಳನ್ನು ನಿರ್ಮಾಣ ಮಾಡೋದ್ರಿಂದ ಉದ್ಯೋಗನೂ ಸೃಷ್ಟಿಯಾಗುತ್ತೆ, ಗ್ರಾಮದ ಹಣ ಗ್ರಾಮದಲ್ಲಿಯೇ ಉಳಿಯೋದ್ರಿಂದ ಗ್ರಾಮ ಸ್ವಾವಲಂಬನೆ, ಗ್ರಾಮ ಸಮೃದ್ಧಿ ತನ್ನಿಂದ ತಾನೇ ತಯಾರಾಗುತ್ತೆ ಸರ್. ಅಂದ್ರೆ ಆರ್ಥಿಕ ಸಮತೋಲನವನ್ನು ಕಾಪಾಡಲಿಕ್ಕೂ ಆಗ್ತದೆ. ತುಂಬಾ ಮುಖ್ಯವಾದದ್ದು ಆರ್ಥಿಕ ಸಮತೋಲನ. ಇಂದು ಬರುವ ದಿನಗಳಲ್ಲಿ ನಾವು ಇದನ್ನು ಕಾಪಾಡದೆ ಹೋದರೆ ದೊಡ್ಡ ಜನಾಂಗ ಆರ್ಥಿಕ ದೃಷ್ಟಿಯಿಂದ ಹಿಂದುಳಿಯುವುದರಲ್ಲಿ ಇದೆಲ್ಲ ಸರ್. ಅದಕ್ಕೋಸ್ಕರ ಗ್ರಾಮ ಉದ್ಯೋಗ ಸೃಷ್ಟಿ ಮಾಡ್ತಾ ಮಾಡ್ತಾ ಆರ್ಥಿಕ ಸಮತೋಲನದ ಕಡೆ ದೃಷ್ಟಿಯಿಟ್ಟು ನಾವು ಈ ಕೆಲಸ ಮಾಡಲಿಕ್ಕೆ ಗೋವುತ್ಪನ್ನಗಳು ತುಂಬಾ ಮುಖ್ಯವಾದಂತಹ ಒಂದು. ಅಂದ್ರೆ ಗೋವುಗಳು ಕೇವಲ ಗೋವುಗಳಲ್ಲ, ಅದು ಗೋ ಸಂಪತ್ತು. ಗಾವು ವಿಶ್ವಸ್ಯ ಮಾತರ ಗೋಮಯೇ ವಸತಿ ಲಕ್ಷ್ಮೀಹಿ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸಗಣಿಯಲ್ಲಿ ನಮಗೆ ಲಕ್ಷ್ಮಿ ಸಿಗಬೇಕು, ಶಾಸ್ತ್ರ ಇದೆ ಅಂತ ಹೇಳುತ್ತೆ. ಸಗಣಿಯ ಮುಖಾಂತರ ನಾವು ಆರ್ಥಿಕವಾಗಿ ಸಬಲರಾದ್ರೆ ಅಲ್ಲಿ ಲಕ್ಷ್ಮಿ ಸನ್ನಿಧಾನ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ ಸರ್. ಆ ದೃಷ್ಟಿಯಲ್ಲಿ ಗೋವುತ್ಪನ್ನಗಳು ಮಹತ್ವ ವಹಿಸ್ತವೆ ಸರ್. ಈಗ ತಾವು ಒಂದು ಗೋಶಾಲೆಯನ್ನು ನಡೆಸ್ತಾ ಇದ್ದೀರಿ, ಅಲ್ಲಿ ನಾವು ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಗೋಶಾಲೆಗೆ ನಮಗೆ ನಿಷ್ಪ್ರಯೋಜಕ ಅನ್ನುವ ದನಗಳನ್ನ ಹಸುಗಳನ್ನ ನಾವು ಅಲ್ಲಿ ಬಿಟ್ಟು ಬಿಡ್ತೇವೆ. ಆದ್ರೆ ಅಲ್ಲಿ ನೀವು ಅದನ್ನು ಸಾಕಿ ಬೇರೆ ಬೇರೆ ರೀತಿ ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಗೋ ಸಾಕಣೆ ಕೂಡ ಲಾಭದಾಯಕ ಅಲ್ವಾ? ಈಗ ತುಂಬಾ ಸರಿ ಸರ್. ಗೋವು ನಿಷ್ಪ್ರಯೋಜಕ ಅನ್ನುವುದು ಗೋವಿನಿಂದ ಕೇವಲ ಹಾಲು ಸಿಗುತ್ತೆ ಅಥವಾ ಕೇವಲ ಕೃಷಿಗೆ ಉತ್ಪನ್ನ, ಕೃಷಿಗೆ ಉಪಯೋಗ ಅಷ್ಟೇ ಅಂತ ಎರಡು ತಿಳಿದ ಮಾತ್ರ. ಗೋವು ತನ್ನ ಕೊನೆಯ ದಿನದವರೆಗೂ ಸಗಣಿಯನ್ನು ಕೊಡುತ್ತೆ, ಗೋಮೂತ್ರವನ್ನು ಕೊಡುತ್ತೆ. ಸಗಣಿ ಮತ್ತು ಗೋಮೂತ್ರ ಇವು ಗೋವುಗಳ ಶ್ರೇಷ್ಠ ಉತ್ಪನ್ನ. ಅದರಿಂದ ಆರ್ಥಿಕವಾಗಿ ಸಬಲರಾದರೆ ಕೊನೆಯ ದಿನದಲ್ಲೂ ಕೂಡ ಗೋವು ನಮಗೆ ಕೊಟ್ಟೆ ಹೋಗುತ್ತೆ. ನಂತರ ಕೂಡ ಒಂದು ಹಸು ಅಥವಾ ಒಂದು ಎತ್ತು ತೀರಿ ಹೋದ ಮೇಲೆ ಸಮಾಧಿ ಖಾದಂತ ಮಾಡ್ತೇವೆ, ಒಂದು ಹಸುವಿನಿಂದ ಸುಮಾರು 25,000 ರೂಪಾಯಿದ ಗೊಬ್ಬರ, ಉತ್ಕೃಷ್ಟವಾದಂತಹ ಗೊಬ್ಬರ ತಯಾರಾಗುತ್ತೆ ಸರ್. ಅಂದ್ರೆ ಸತ್ತ ಮೇಲೂ ಕೂಡ ಆಶೀರ್ವಾದ ರೂಪದಿಂದ ಅದು ರೈತನಿಗೆ, ಗ್ರಾಮಕ್ಕೆ, ಕುಟುಂಬಕ್ಕೆ ಆರ್ಥಿಕ ಸಬಲತೆಯನ್ನು ಕೊಟ್ಟೆ ಹೋಗುತ್ತೆ. ಬದುಕಿದ್ದಾಗಲೂ ಮೌಲ್ಯ ಇರ್ತದೆ, ಸತ್ತಾಗಲೂ ಮೌಲ್ಯ ಇರುತ್ತೆ ಸರ್. ಆತರ ನಾವು ಅದನ್ನು ಅರಿತ ಆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಷ್ಟೇ. ನಿಮ್ಮ ಗೋಶಾಲೆಯಲ್ಲಿ ಏನೇನು ಮಾಡ್ತಾ ಇದ್ದೀರಿ? ನಮ್ಮ ಗೋಶಾಲೆಯಲ್ಲಿ ಪ್ರಸ್ತುತ ಟ್ರೈನಿಂಗ್ ಕ್ಯಾಂಪ್ಸ್ಗಳು ನಡೀತಾವೆ ಸರ್. ತರಬೇತಿ ಕೊಡ್ತೀವಿ, ತರಬೇತಿ ಕೊಡ್ತೀವಿ. ಇದರದೆಲ್ಲ ತರಬೇತಿಯ ಸಮಯದಲ್ಲಿ ಈ ರೀತಿಯ ವಸ್ತುಗಳನ್ನು ಉತ್ಪನ್ನ ಮಾಡ್ತೇವೆ. ಇನ್ನು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪೂರ್ತಿ ಇರೋದ್ರಿಂದ ರೆಗ್ಯುಲರ್ ಬೇಸಿಸ್ ಅಲ್ಲಿ ಪ್ರೊಡಕ್ಷನ್ ಏನ್ ಮಾಡ್ತಾ ಇಲ್ಲ. ನಮಗೆ ಬೇಕಾದಂತಹ ವಸ್ತುಗಳು ಏನೇನು ಇರ್ತವೆ ಅವೆಲ್ಲ ಮಾಡ್ತೀವಿ. ಕೃಷಿಗೆ ಪೂರಕವಾಗಿ ಗೊಬ್ಬರ ತಯಾರು. ಈಗ ನಿಮ್ಮ ಮಾತನ್ನು ಕೇಳಿ ಕೆಲವರಿಗೆ ನಿಮ್ಮಲ್ಲಿ ಮಾಹಿತಿ ಪಡಿಬೇಕು ಅಂತವರಿಗೆಲ್ಲ ಏನಾದರೂ ಮಾಹಿತಿಯನ್ನ ಬಯಸಿ ಬಂದವರಿಗೆ ನೀವು ಹೇಳ್ತೀರಾ? ಹೇಗೆ? ಅವಶ್ಯವಾಗಿ ಹೇಳ್ತೇವೆ ಸರ್. ಈಗ ನೀವು ಈಗಾಗಲೇ ತರಬೇತಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀರಿ? ಹೌದು ಸರ್, ಮಾಡ್ತಾ ಇದ್ದೀವಿ. ಪೀರಿಯೋಡಿಕಲ್ ಅಂದ್ರೆ ನಿರಂತರವಾಗಿ ಪ್ರತಿ ತಿಂಗಳು ಒಂದು ಅಥವಾ ಎರಡು ಪ್ರೋಗ್ರಾಮ್ ಇದ್ದೇ ಇರ್ತವೆ ಸರ್. ಆತರ ಆಸಕ್ತರು ಯಾರಾದರೂ ಇದ್ದಲ್ಲಿ ಅವರು ವಾಟ್ಸ್ಆಪ್ ಮುಖಾಂತರ ನಮಗೆ ಸಂಪರ್ಕ ಮಾಡಿದರೆ ಮುಂದಿನ ದಿನಮಾನದಲ್ಲಿ ನಮ್ಗೆ ಎಲ್ಲಿ ಟ್ರೈನಿಂಗ್ ಕ್ಯಾಂಪ್ ನಡೆಯುತ್ತೆ ಅನ್ನೋದನ್ನು ನಾವು ಅವರಿಗೆ ತಿಳಿಸಿಕೊಡಬಹುದು. ಈಗ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನಿಮ್ಮಿಂದ ಪಡಿಬೇಕಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ. ಮೊಬೈಲ್ ಸಂಖ್ಯೆ 9342-3567-663. ರೈತ ಬಾಂಧವರೇ, ಸುಧೀಂದ್ರ ದೇಶಪಾಂಡೆಯವರ ಮೊಬೈಲ್ ಸಂಖ್ಯೆ 9342-3567-663. 6663 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕೊನೆಯದಾಗಿ, ಈಗ ನೀವು ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ, ಗೋ ಆಧಾರಿತ ಉತ್ಪನ್ನಗಳನ್ನು ತಯಾರು ಮಾಡುವುದು ಒಂದು ಗ್ರಾಮಾಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಇದರಿಂದ ಸಾಧ್ಯ ಅನ್ನುವ ಅನುಭವವನ್ನು ಕಟ್ಟಿಕೊಂಡವರು ನೀವು, ನಮ್ಮ ರೈತ ಬಾಂಧವರಿಗೆ ಅಥವಾ ನಮ್ಮ ಗ್ರಾಮದಲ್ಲಿರುವಂತಹ ಯುವ ಜನತೆಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛಪಡ್ತೀರಿ? ತುಂಬಾ ಮೌಲಿಕವಾದ ಪ್ರಶ್ನೆ ಸರ್. ಗ್ರಾಮ ಜೀವನ ಅದು ಕೃಷಿ, ಗೋರಕ್ಷಾ ಮತ್ತು ಗ್ರಾಮೋದ್ಯೋಗ ಇವುಗಳಿಂದ ಹೆಣೆದುಕೊಂಡಿರುವಂತಹ ಒಂದು ಜೀವನ. ಇದರಲ್ಲಿಯೇ ನಾವು ಸುಭಿಕ್ಷೆಯನ್ನ ಸಮೃದ್ಧಿಯನ್ನ ಕಾಣಬಹುದು. ಅದಕ್ಕೆ ಮೂಲ ಪ್ರೇರಣೆಯಾಗಿ ಮನೆಯ ಮುಂದೆ ಗೋಮಾತೆ, ಗೋವು ಅಂದ್ರೆ ಕೇವಲ ಗೋವಲ್ಲ, ಅಂದ್ರೆ ಎತ್ತು ಮತ್ತು ಹಸು ಎರಡು ಪೂರಕ, ಮಾನವ ಅಂದ್ರೆ ಕೇವಲ ಪುರುಷನಲ್ಲ, ಪುರುಷ ಮತ್ತು ಸ್ತ್ರೀ ಎರಡು ಕಲಿತು ಮಾನವ ಹೇಗಾಗ್ತದೆ ಹಾಗೆ ಗೋ ವಂಶಕ್ಕೆ ನಾವು ಗೋ ಅಂತ ಕರಿತೇವೆ. ಹಾಗೆ ಮನೆ ಎದುರು ಎತ್ತು ಅಥವಾ ಆಕಳ ಇರೋದ್ರಿಂದ ಇದು ಸಮೃದ್ಧಿಯ ಸಂಸ್ಕೃತಿಯ ಲಕ್ಷಣ ಆಗುತ್ತೆ, ಧರ್ಮ ಅಲ್ಲಿ ಉಳಿಯುತ್ತೆ, ಅದರಿಂದ ನಾವು ಆರ್ಥಿಕವಾಗಿಯೂ ಕೂಡ ಸಬಲರಾಗುವ ಮಾರ್ಗ ಮಾತ್ರ ನಾವು ಕಂಡುಕೊಳ್ಳಬೇಕಾಗಿದೆ, ಅದು ಆಲ್ರೆಡಿ ಇದೆ. ಆ ನಿಟ್ಟಿನಲ್ಲಿ ನಾವು ಗ್ರಾಮಸ್ಥರೆಲ್ಲರೂ ಪ್ರಯತ್ನ ಮಾಡಿದರೆ ಸಮೃದ್ಧವಾದ ಸಂಸ್ಕೃತಿಯುಕ್ತ ಜೀವನ ನಾವೆಲ್ಲರೂ ಗ್ರಾಮದಲ್ಲೇ ನಡೆಸಬಹುದು. ಪಟ್ಟಣದ ಪಟ್ಟಣಕ್ಕೆ ಹೋಗಿ ನಾವು ಎಲ್ಲೆಲ್ಲೂ ಒಂದಿಷ್ಟು ದುಡಿದು ಗ್ರಾಮಕ್ಕೆ ಜಾತ್ರೆಗೆ ಹೋಗೋದಕ್ಕೂ ಒಂದಿನ ಎರಡು ದಿನ ಬಂದು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗದೇ ಇರುವಂತೆ ನಾವು ನೋಡಿಕೊಂಡು ಸಮೃದ್ಧ ಜೀವನ ಮಾಡಲಿಕ್ಕೆ ಪೂರಕ ಆಗುತ್ತೆ ಅನ್ನುವಂತ ಎರಡು ಮಾತು ಹೇಳ್ತೇನೆ. ಸುರೇಂದ್ರ ದೇಶಪಾಂಡೆ ಅವರೇ, ಗೋ ಆಧಾರಿತ ಉತ್ಪನ್ನಗಳನ್ನು ತಯಾರು ಮಾಡುವುದರಿಂದ ನಮ್ಮ ಒಂದು ಗ್ರಾಮದಲ್ಲೇ ಉದ್ಯೋಗವನ್ನು ಪಡೆಯಬಹುದು, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಬಹುದು, ಆರ್ಥಿಕವಾಗಿ ನಾವು ಸಶಕ್ತರಾಗಬಹುದು, ಸ್ವಾವಲಂಬನೆಯ ಬದುಕನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಇಂತಹ ಒಂದು ಗೋ ಆಧಾರಿತ ಉತ್ಪನ್ನಗಳಿಂದ ಗ್ರಾಮಾಭಿವೃದ್ಧಿಯ ಹೆಜ್ಜೆ ಹಾಕಲು ಯಾವ ರೀತಿ ಪೂರಕ ವಾತಾವರಣ ಇದೆ ಮತ್ತು ಅವಕಾಶಗಳು ಯಾವುದು ಇದೆ ಅನ್ನೋದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದ ಸರ್. ಈ ತನಕ ಗೋ ಆಧಾರಿತ ಉತ್ಪನ್ನಗಳಿಂದ ಗ್ರಾಮಾಭಿವೃದ್ಧಿ ಈ ವಿಷಯವಾಗಿ ಕಾಳಗಿ ತಾಲೂಕಿನ ಕಲಗುರ್ತಿ ಗ್ರಾಮದ ಸುಧಾವರ್ಷಿಣಿ ಗೋಶಾಲೆಯ ಸುಧೀಂದ್ರ ದೇಶಪಾಂಡೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್. ಈಗ ಕೇಳಿ ರೇವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕಾಗಿ ವಸ್ತಾದವರು, ಕಾಗಿ ಪಾವಡದವರು, ಕಾಳಮ್ಮನ ಮನೆಯ ಶರಣ ಮನೆಯ ಶರಣ ಮನೆಯ ಶರಣ ರೇ ಜೋ ಜೋ ಕಾಳುವ ಮನ ಮನೆಯ ಶರಣರ ಶಿವಭಕ್ತರು ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ಹಳದಿ ವಸ್ತ್ರದವರು, ಹಳದಿ ಪಾವಡದವರು, ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣ ರೇ ಜೋ ಹರಳುವಯ್ಯನ ಮನೆಯ ಶರಣರ ಶಿವಭಕ್ತರು ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ಹಳದಿ ವಸ್ತ್ರದವರು, ಹಳದಿ ಪಾವಣದವರು, ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣ ರೇ ಜೋ ಹರಳಯ್ಯನ ಮನೆಯ ಶರಣರ ಶಿವಭಕ್ತರು ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ, ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ, ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ. ಎಲ್ಲ ಶರಣರು ನಿಲ್ಲದಲ್ಲಿ ನಿಂದರ ಬಾಲನ ಕಸರ ಏನಿಡಬೇಕೋ, ಬಾಲನ ಹೆಸರ ಏನಿಡಬೇಕೋ, ಬಾಲನ ಹೆಸರ ಏನಿಡಬೇಕೋ, ಬಾಲನ ಹೆಸರ ಏನಿಡಬೇಕೋ. ಕೇಳರವರ ಈಗಿ ಕೇಳರ ಮುತ್ಯಾಗ ಕೇಳರಿಯವರ ಬಂದು ಬಳಗೆಲ್ಲ ಜೋ, ಕೇಳರಿಯವರ ಬಂದು ಬಳಗೆಲ್ಲ ಜೋ, ಕೇಳರಿಯವರ ಬಂದು ಬಳಗೆಲ್ಲ ಜೋ, ಕೇಳರಿಯವರ ಬಂದು ಬಳಗೆಲ್ಲ ಜೋ, ಕೇಳುವರಿಯವರ ಬಂದುನೆ ಬಳಗೆಲ್ಲ ಚನ್ನ ಮಲ್ಲಿಕಾರ್ಜುನ ಸಾರಿಟ್ಟೆ ಜೋ, ಚನ್ನ ಮಲ್ಲಿಕಾರ್ಜುನ ಸಾರಿಟ್ಟೆ ಜೋ, ಚನ್ನ ಮಲ್ಲಿಕಾರ್ಜುನ ಸಾರಿಟ್ಟೆ ಜೋ, ಚನ್ನ ಮಲ್ಲಿಕಾರ್ಜುನ ಸಾರಿಟ್ಟೆ ಜೋ. ಶ್ರೀಯರ ಗುರವಿಗೆ ನೆನದು ಮಗಳ ಗೋಪ್ಯ ಮಗಬೇಡಿ, ಶ್ರೀಯರ ಗುರವಿಗೆ ನೆನದು ಮಗಳ ಗೋಪ್ಯ ಮಗಬೇಡಿ, ಎರಡೆಯ ತಿಂಗಳ ಹೊತ್ತು ಇಂಥ ರತ್ನಮ್ಮ ನೆತ್ತೆ, ಎರಡೆಯ ತಿಂಗಳ ಹೊತ್ತು ಇಂಥ ರತ್ನಮ್ಮ ನೆತ್ತೆ, ಎರಡೆಯ ತಿಂಗಳ ಹೊತ್ತು ಇಂಥ ರತ್ನಮ್ಮ ನೆತ್ತೆ, ಎರಡೈದ ತಿಂಗಳ ಹೊತ್ತು ಇಂದ ರತ್ನ ಮನೆತ್ತ, ನೆತ್ತಿಗಣ್ಣೆ ಒತ್ತಿ ಕೈಲಿಂದ ತೀಡಿ, ನೆತ್ತಿಗಣ್ಣೆ ಹೂಡಿ ಒತ್ತಿ ಕೈಲಿಂದ ತೀಡಿ, ಅಂದ್ರೆ ನೀರನ್ನು ಬೆರೆಸಿ ನಾನು ಎರವಿನ ಒರಸೆ, ಅಂತರೇ ನೀರನ್ನು ಬೆರಸಿ ನಾನು ಎರವಿನ ಒರಸೆ, ಅಂತರೇ ನೀರನ್ನು ಬೆರಸಿ ನಾನು ಎರವಿನ ಒರಸೆ, ಅಂತರಲೆ ನೀರನ್ನು ಬೆರಸಿ ನಾನು ವರದನ ಮೈ ವರಸಿ, ಎಣಲಾಕಿ ಚಿಕ್ಕಿ ಬೇತಲ ತಗದು, ಇಕ್ಕಿ ಎಣಲಾಕಿ ಚಿಕ್ಕಿ ಬೇತಲ ತಗದು, ಚಿಕ್ಕಿ ಕಸ್ತೂರಿ ಸಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಚೀಕಿ ಕಸ್ತೂರಿ ಸಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಚೀಕಿ ಕಸ್ತೂರಿ ಟಪಣಿಗೆ ಕಣ್ಣೀಗಾಚಿನ ಕಾಡಿಗೆ, ಚೀಕಿ ಕಸ್ತೂರಿ ಟಪಣಿಗೆ ಕಣ್ಣೀಗಾಚಿದ ಕಾಡಿಗೆ, ಸಣ್ಣ ಶಾವಿಗೆ ಬಾಲ ಬೆಣಿ ಕಾಸಿದ ತುಪ್ಪ, ಸಣ್ಣ ಶಾವಿಗೆ ಬಾಲ ಬೆಣಿ ಕಾಸಿದ ತುಪ್ಪ, ಬಾಲಂದು ಕರದು ಮುದ್ದಾಗಿ ನಾನು ಉಣಸೆಂತು ತುಮಾಡೆ, ಬಾನಂದು ಕರದು ಮುದ್ದಾಡಿ ನಾನು ಉಣಸೆನ ತುತ್ತು ಮಾಡಿ, ಬಾನೆಂದು ಕರದು ಮುದ್ದಾಡಿ ನಾನು ಉಣಸೆನ ತುತ್ತು ಮಾಡಿ, ಬಾನೆಂದು ಕರದು ಮುದ್ದಾಡಿ ನಾನು ಉಣಸೆನ ತುತ್ತು ಮಾಡಿ, ಎಣ್ಣಿ ಬಣ್ಣದಕ್ಕೆ ಸಣ್ಣ ಬೇತಲದಕ್ಕೆ, ಎಣ್ಣಿ ಬಣ್ಣದಕ್ಕೆ ಸಣ್ಣ ಬೇತ ಕೇ ಬಾನಂದು ಕರಿನಿ ಬೀತಿಗೆ ಒಪ್ಪಿಕೊಳ್ಳಿಗೆ ಬಾನಂದು ಕರಿರಿ ಬೀಗುತಿಗೆ ಈ ಕೂಸ ಒಪ್ಪಿಸಿಕೊಳ್ಳಿರೆ ಬಾನಂದು ಕರಿರಿ ಬೀಗುರಿಗೆ ಈ ಕೂಸ ಒಪ್ಪಿಸಿಕೊಳ್ಳಾರೆ ಬಾನಂದು ಕರಿರಿ ಬೀಗರಿಗೆ ಈ ಕೂಸ ಒಪ್ಪಿಸಿಕೊಳ್ಳಾರೆ ಅಣ್ಣಯ್ಯ ದನ ಸಾಕಿ ಕೇಳ ಬ್ರಾಹ್ಮಣ ಮೋಟಿ ಅಣ್ಣಯ್ಯ ದನ ಸಾಕಿ ಕೇಳ ಬ್ರಾಹ್ಮಣ ಮೋಟೆ ಸಣ್ಣಕ್ಕಿ ಮಗಳು ನಿನ್ನ ಸ್ವಾಸಿ ನಡಸಿ ಕೊಳ್ಳರಿ ಸಂಬಳಸಿ ಸಣ್ಣಕ್ಕಿ ಮಗಳು ನಿನ್ನ ಸ್ವಾಸಿ ನಡಸಿ ಕೊಳ್ಳರಿ ಸಂಬಳಸಿ ಸಣ್ಣಕ್ಕಿ ಮಗಳು ನಿನ್ನ ಸ್ವಾಸಿ ನಡಸಿ ಕೊಳ್ಳರಿ ಸಂಬಳಸಿ ಸಣ್ಣಕ್ಕಿ ಮಗಳು ನಿನ್ನ ಸ್ವಾಸಿ ನಡಸಿ ಕೊಳ್ಳರಿ ಸಂಬಳಸಿ. ಇದುವರೆಗೆ ರೇವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ